ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕುಗಳಲ್ಲಿ ಮಳೆಯ ಸಾಧ್ಯತೆಗಳು 90%, ಬಳ್ಳಾರಿ ಜಿಲ್ಲೆಯೊಳಗ 85% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆ ಆಗಬಹುದು. ಈ ಸಂಗತಿಯನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಬಸಯ್ಯ ಸಾಲಿಮಠ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ದುರ್ಯೋಧನನ ಗರ್ವಭಂಗ. ಸಾರಥಿ ಎನ್ನುವರು ತಾವುದಾರು ದ್ವರಿಯೇ ಕರ್ಪೂರದ ಉರಿಯೇ ಸಾರಥಿ ನಾನು ದಾರಂದರೆ ನೂರ ಒಂದು ಮಂದಿ ಕೌರವರು ಏಳು ತಂದಿದ್ರು ಧೃತರಾಷ್ಟ್ರನಿಗೆ ಜ್ಯೇಷ್ಠ ಪುತ್ರನಲ್ಲಿಂದನಿಸಿ ಅಬ್ಬಾಸ್ ಶಿಂಹಪೀಠದ ಮೇಲೆ ಕುಳಿತುಕೊಂಡು ಸಮಾನದಿಂದ ರಾಜ ಪರಿಪಾಲನೆಯನ್ನು ಮಾಡುವಂತಹ ದುರ್ಯೋಧನ ಭೂಪಾಲನೆಂದು ತಿಳಿಯಲೈ ಚಂದಿರ ದುರ್ಯೋಧನ ಭೂಪಾಲನ ಆದ್ರೆ ಬಹಳ ಸಹಜವಾಯಿತು ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು ಶಹಬ್ಬಾಸ್ ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಈ ಬುದ್ಧಿ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ನೋಡ್ರಿ ಆ ಮಂದಮತಿಯಾದ ಪಾಂಡವರನ್ನು ಜೂಜಿನಲ್ಲಿ ಸೋಲಿಸಿ ಅರಣ್ಯಕ್ಕೆ ಕಳಿಸಿರುವೆನು ಶಹಬ್ಬಾಸ್ ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬರೋಣವಾಯಿತರೆ ಸಾರಥಿ ಅದೇ ಜಾಗೃತಿ ಬಂದ್ರೆ ಬಹಳ ಸಹಜವಾಯ್ತು ಮುಂದೆ ನಮ್ಗೆ ಆಜ್ಞೆಯನ್ನು ಹೇಳಿದ್ರಿ ದೇವ ಸಾರಥಿ ನಿನಗೆ ಆಜ್ಞೆವೇನೆಂದರೆ ಹೌದ್ರಿ ಎನ್ನ ಇದ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲೈ ಸಾರಥಿ ಅತಿ ಜಾಗೃತಿ ಏನು ಚಿಂತವಿಲ್ಲ ಕರೆಸ್ತೇವ್ರಿ ಬುದ್ಧಿ ಬಂದವರು ತಾವದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ ಚಟಸ್ಪಟ ದರ್ಪಟ ಧನುಧಾರಿ ಕಂದರ ಪದೋಳು ಲೆಟಲೆ ನೆನೆಸುತ್ತಲೆ ಶಹಬ್ಬಾಸ್ ಪ್ರಭಯದಂತ ಪ್ರಕಟಕರ್ತನಾಗಿ ಮಾತನಾಡಿಸುವ ಪಟುಭಟನೆ ಶಹಬ್ಬಾಸ್ ನೀನು ದೇವರ ಸೇವಕ ಓಹೋ ದೇವ ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಯಾವ್ದಾರು ಪುಂಡ ಕಲಿ ಪ್ರಚಂಡ ಸಾರಥಿ ನಾನು ದಾರಂದರೆ ಶಹಬ್ಬಾಸ್ ನಮ್ಮ ಮಾತೆಯಾದ ಕುಂಚಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಶಹಬ್ಬಾಸ್ ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂಚಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಶಹಬ್ಬಾಸ್ ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು ಹೌದ್ರಿ ಪುರುಷನಿಲ್ಲದ ಪ್ರಸ್ತುತಿಯಾದನೆಂದು ಸೂರ್ಯನನ್ನು ಸ್ಮರಿಸಿದ ಕ್ಷಣವೇ ಶಹಬ್ಬಾಸ್ ಕಟ್ಟ ಕಡಲನ್ನು ಬಿಸಿಲಿನಂತೆ ಕಿರಣದಿಂದ ಈ ಬಹುಮಂಡಲಕ್ಕೆ ಉರುಳಿ ಬಿದ್ದಿರುವೆ ಶಹಬ್ಬಾಸ್ ಯಾರೈ ಸಾರಥಿ ರಾಜೇಂದ್ರ ಭೂಪತಿ ಸಹಸ್ರ ಸೂರ್ಯನ ಪ್ರಕಾಶದಂತೆ ಇದರಿಗೆ ಬಂದು ಎಲ್ಲನ್ನು ತರಕಿಸದೆ ಶಹಬ್ಬಾಸ್ ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತಃಕರಣದಿಂದ ಅಂಬಿಗಾಲನ ಹಂಬಲಿಸಿ ಬಂದು ಎಲ್ಲನ ಸಂಭ್ರಮದಿಂದ ಗಂಭೀರನಾಗುವರೆಗೆ ಬೆಳೆಸಿದನು ಹೌದ್ರಿ ಪ್ರಾಯಸ್ಥನಾಗಿ ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಾಸ್ತ್ರವಿದ್ಯೆಗಳನ್ನು ಕಲಿತು ಶಹಬ್ಬಾಸ್ ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲವಿದ್ದದಲ್ಲಿ ಪಾಂಡವರಿಗೆ ತಂಡ ಮಾರ್ತಂಡವನ್ನು ಸಂರಕ್ಷಿಸಿ ಶಹಬ್ಬಾಸ್ ಕವಚ ಕುಂಡಲವನ್ನು ಧರಿಸಿಕೊಂಡಂತ ಕರ್ಣ ಬಹದ್ದೂರನಂದು ತಿಳಿಯಲೈ ಸಾರಥಿ ಅತಿ ಜಾಗೃತಿ ಕರ್ಣ ಬಹದ್ದೂರನಾದ್ರೆ ಬಹಳ ಸಹಜವಾಯಿತು ಮುಂದೆ ನಮಗೇನ ಆಜ್ಞಾಪ ಹೇಳಿದ್ರಿ ಈ ಬುದ್ಧಿ ಸಾರಥಿ ನಿನಗೆ ಮುಂದೆ ಆತ್ಮವೇನೆಂದರೆ ಏನಿರಬಹುದ್ರಿ ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ದಾವಲಿರುವನು ಶಹಬ್ಬಾಸ್ ಹೇಗೆ ತೋರಿಸಿಕೊಡುವಂತವನಾಗಲ ಸಾರಥಿ ಅದೇ ಜಾಗೃತಿ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ ಎರಡು ಮಾತಾಡಿಕೊಳ್ಳಿರಿ ನಮ ನಮ ರಾಜೇಂದ್ರನೇ ನಿಮ್ಮ ಪಾದಕ್ಕೆ ವಂದಿಸುವನು ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಜನೇ ಮಹಾತೇಜನೇ ಹೇ ರಾಜೇಂದ್ರನೇ ಈ ವೇಳದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದಿರುವರೇನು ಶಹಬ್ಬಾಸ್ ನಿಮ್ಮ ಸೈನ್ಯದಲ್ಲಿ ಇರುವ ದ್ರೋಣ ಶಕ್ಲು ಇವರು ಏನಾದರೂ ನಿಂದೆ ಮಾತನಾಡಿರುವರೇನು ತಡಿಯದನಿಗೆ ಅಪ್ಪಣೆಯನ್ನು ಕೊಟ್ಟರ ಜಡುಮತಿಗಳೆಲ್ಲ ಶಳಿನಾಶವನ್ನು ಮಾಡಿ ಎಲ್ಲ ಖಡಗಕ್ಕೆ ಅವತನ್ನು ಕೊಡುವೆನು ಶಹಬ್ಬಾಸ್ ಏನನ್ನುತ್ತಿ ರಾಜ್ಯ ರವಿಕೋಟ ತೇಜ ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ ಆ ಅರಣ್ಯದಲ್ಲಿ ವಾಸಿಸಿರುವ ಕುಲ್ಲ ಪಾಂಡವರ ಎದುರಿಗೆ ಘೋಷಯಾತ್ರೆ ನಿಮಿತ್ತವಾಗಿ ಹೋಗವನ ನಡೆಯುವಂತವನಾಗು ಮಿತ್ರನೇ ಸರ್ವಕಾಲಕ್ಕೆ ಸ್ವತಂತ್ರನೇ ರಾಜೇಂದ್ರನೇ ಮರಿಮೌಸದಿಂದ ಜೋಜಿನಲ್ಲಿ ಸೋಲಿಸಿ ಅವರನ್ನು ಅರಣ್ಯಕ್ಕೆ ಕಳಿಸುವುದು ಎನ್ನ ಮನಸ್ಸಿಗೆ ಬಾರದು ಶಹಬ್ಬಾಸ್ ಅನ್ನವಿಲ್ಲದೆ ಹಸಿದ ತಿರುಗುವರ ತಿರುಕ ಪಕ್ಕವನ್ನು ಬಯಸಿದ್ರೆ ಅವನ ಕುಕ್ಷಕ್ಕದಲ್ಲಿ ಎಷ್ಟು ತಳವಳಾದ ತಲ ರಾಜ್ಯ ಸಾಂದ್ರಗುಣ ತೇಜ ಎರೈ ಮಾತುಗಳನ್ನಾಡುತ್ತೀಯ? ಸಪ್ಪ ಎಲೈ ಮೂರ್ಖನೇ, ಕೋಡಿ ಎಂಬಿಗಾರನ ಮನೆಯಲ್ಲಿ ಹುಟ್ಟಿದ ಕರ್ಣ ಎಷ್ಟಾದರೂ ನಿನ್ನ ಜಾತಿಗೆ ಹೋದೆ? ಸಪ್ಪ ಎಲೈ ತಿಪ್ಪಿಯ ತುರ್ಕನೇ, ಎನ್ನ ಅನ್ನವನ್ನುಂಡು ಎನ್ನ ಮೇಲೆ ತಿರುಗಿ ಬೀಳುತ್ತೀಯ? ಸಪ್ಪ ಇನ್ನು ನನ್ನ ಮಂದಿರವನ್ನು ಬಿಟ್ಟು ತೆರಳುವಂತವನಾಗು ಭ್ರಷ್ಟ ಮಹಾದುಷ್ಟ. ಹೇ ರಾಜೇಂದ್ರನೇ, ನಿನ್ನ ಅಪ್ಪಣ ಪ್ರಕಾರ ಸೈನ್ಯವನ್ನು ಶೃಂಗಾರಿಸಿ ಗಂಗಾ ತೀರ ಠಾಣಕ್ಕೆ ರಥವನ್ನು ಹೊಡೆಯುವನು. ಅಗ್ರಜನ ಅಪ್ಪಣೆಯನ್ನು ಕೊಡುವಂತವನಾಗುವ ಅಗ್ರಜ ಬಾನಕುಲ ತೇಜ ಜಾಗ್ರತೆಯಿಂದ ಹೊಡೆಯುವಂತವನಾಗು. ಬಂದವಡಿಯನಿಗೆ ದಾರೆಂದು ಕೇಳುವನು ನೀನು ದಾವನ ಲೈಕಿಂಕರ ರಿಪುಗಳಿಗೆ ಭಯಂಕರ. ಮಹಾದೇವ ನಮಗೆ ಸುಂದರ ಸಾರಥಿ ಸಾರಿ ದೊರೆಯೇ ದೊಡ್ಡ ದೇವರು ಸರಿಯೇ ಸಾರಥಿ ನಾನು ದಾರಂದರೆ ಮುಕ್ಕಣ್ಣನೆಂದವರನ್ನು ಅಕ್ಕರದಿಂದ ಪಿಡಿದು ಸ್ವಚ್ಚಿದ ರಕ್ಕಸರ ಕೊಕ್ಕಿಗಳನ್ನು ಸಡಲಿಸುತ್ತ ದಿಕ್ಕು ದಿಕ್ಕಿನ ಪರ್ವತಗಳನ್ನು ಚಕ್ಕ ಚಕ್ಕನೆ ಈಡಾಡುತ್ತ ಮಿಕ್ಕಿದ ಮಾನವರಿಗೆ ಬೆನ್ನತ್ತಿ ಕೊಕ್ಕಿ ಅವರನ್ನು ಕೊಲ್ಲುತ್ತ ಈಡಿಲ್ಲ ನನಗೆ ಈ ಪೊಡವಿಯೋಳು ಅತಳ ಸುತಳ ಪಾತಾಳ ಮೂರು ಲೋಕಕ್ಕೆ ಕಾರ್ಭಾರ ಮಾಡುವ ಬಹದ್ದೂರ ಚಿತ್ರಸೇನನೆಂದು ಕೊಂಡಾಡು ಎತ್ತರದಿಂದ ಮಾತನಾಡು. ಚಿತ್ರಸೇನಾದ್ರೆ ಬಹಳ ಸಹಜವಾಯ್ತು, ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭದ್ದಳಿಗೆ ಬಂದ ತಾತ್ಪರ್ಯವೇನೆಂದರೆ ನಮ್ಮ ಅತ್ಯಧಿಕವಾದ ಕಾಮಿಕ ವನವನ್ನು ನೋಡುವುದಕ್ಕೆ ಬರೋಣಾಯ್ತು ಕಂಡೆಯ ಸಾರಥಿ, ಇದಕ್ಕೇನನ್ನತಿ? ಮುಂದೆ ನಮ್ಗೇನ ಆಜ್ಞೆ ಕೇಳಿದ್ರಿ ಬುದ್ಧಿ? ಬಲಯಲೈ ಸಾರಥಿ ನಿನಗೆ ಆಜ್ಞೆವೇನೆಂದರೆ ನಮ್ಮ ವನವನ್ನು ಕಾಪಾಡುವಂತ ವನಪಾಲಿಕನನ್ನು ಜಾಗೃತಿಯಿಂದ ಕರೆಸುವಂತವನಾಗಲೈ ಸಾರಥಿ, ಅತಿ ಜಾಗೃತಿ. ಏನು ಚಿಂತೆಲೆ ಕರೆಸ್ತವ್ರಿ ಬುದ್ಧಿ? ಬಂದವರು ತಾವದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಬಲಯಲೈ ಕಡು ಭಯದಿಂದ ನುಡಿಯುತ್ತ ಪಡವೆಗೆ ಶಿರವಾಗಿ ವಂದಿಸುತ್ತ ಸಡಗರದಿಂದ ಬಂದವರಿಗೆ ದಾರಿಂದ ಕೇಳುವನು ನೀನು ದಾವನಲೈ ಸೇವಕ ಭಯತ್ರಣಿ ಪಾವಕ. ಓಹೋ ದೇವ ನಮಗೆ ಸುಂದರ ಸಾರಥಿ ಸಾರಥಿ ಅನ್ನೋರು. ಹಾ ತಾವುದಾರ್ ಪುಂಡ ಕಲಿ ಪ್ರಚಂಡ. ಬಲಯಲೈ ಸಾರಥಿ ನಾನು ದಾರಂದರೆ ಈ ಪಡವೆಯೋಳು ಸಡಗರದಿಂದ ಚಿತ್ರಸೈನ ನನ್ನ ವನವನ್ನು ಕಾಯುವಂತ ವನಪಾಲಿಕನೆಂದು ತಿಳಿಯಲ ಈ ಸಾರಥಿ ಅತಿ ಜಾಗ್ರತೆ. ವನಪಾಲಿಕನಾದರೆ ಬಹಳ ಸಹಜವಾಯ್ತು, ಕುಳಿತ ಜನರಿಗೆ ಬಹು ರಮ್ಯವಾಗಿ ತೋರಿಸಿ ಅಬ್ಬಾಸ್ ನಿಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಬಲಯಲೈ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಲ್ರಿ, ನಮ್ಮ ವನದಲ್ಲಿ ಕೌರವೇಶನ ದಂಡು ಬಂದು ನಮ್ಮ ವನವೆಲ್ಲ ನಾಶ ಮಾಡಿ ಹತ್ತಿದ್ದಾರೆ. ತಡೆಯದೆ ನಮ್ಮ ಒರೆಯನಿಗೆ ಹೇಳೋದಕ್ಕೆ ಬರೋಣವಾಯ್ತು ಸಾರಥಿ, ಅತಿ ಜಾಗ್ರತೆ. ನಮಗೇನ ಆಜ್ಞಾ ಹೇಳಿದ್ರಿ ಬುದ್ಧಿ? ಬಲಯಲೈ ಸಾರಥಿ ನಿನಗೆ ಆಜ್ಞೆವೇನೆಂದರೆ ನಮ್ಮ ರಾಜನಾದ ಚಿತ್ರಸೈನನು ದಾವಲಿರನ್ನು ತೋರಿಸುವಂತವನಾಗಲೈ ಸಾರಥಿ. ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿ. ನಮೋ ನಮೋ ರಾಜ, ನಿಮ್ಮ ಪಾದಕ್ಕೆ ವಂದಿಸುವೆ. ಐಶ್ವರ್ಯವಾಗಲಿ, ಹೇಳುವಂತವನಾಗುವನ ಪಾಲಿಕ ಸತ್ಯ ಸೇವಕ. ಹೇ ಚಿತ್ರಸೈನ ಮಹಾರಾಜನೇ. ಹೇ ವನಪಾಲಿಕನೇ, ಹಾ ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವಿ? ಶಹಬ್ಬಾಸ್ ಜಾಗೃತಿಯಿಂದ ಪೇಳಬೇಕು ವನಪಾಲಿಕ ಕುಂಟ ಬಾಲಕ. ಹೇ ಮಹಾರಾಜನೇ, ಶಹಬ್ಬಾಸ್ ಎಂತ ಮರಿ ಮೋಸಕ್ಕೆ ಒಳಗಾದೆನು? ಶಹಬ್ಬಾಸ್ ಆ ಹಸ್ತನಾವತಿಯ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡಿ ಹತ್ತಿದ್ದಾರೆ. ಆ ಕುಲ್ಲ ಕೌರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ. ಸಾರಥಿ, ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ. ಸದ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ತಡಮಾಡದ ರಥವನ್ನು ಬಿಡುವಂತವನಾಗಲೇ ಸಾರಥಿ. ಆಗಿ ಜಾಗ್ರತೆ, ಕ್ರಿಕೆಟ್ ಎಂದು ಗೊತ್ತಿಲ್ಲವೇ ಹಾಗೆ? ಸಪ್ಪ ಸಪ್ಪ ಎಲ್ಲ ನಿಮ್ಮ ರುಂಡವನ್ನು ಹಾರಿಸಿ ಬಿಡುವೆನು. ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವೆನು. ಸಪ್ಪ ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡೆಯ ಅದಮ ಮಹಾಭಂಡ. ಚಿತ್ರಸೇನೆ ಬಾಳಿಯ ನಳ್ಳಿನಂತೆ ತೋರುವ ನೀನು ನನಗೆ ಅವತ್ತೆಲ್ಲ ಆಗಬೇಡ. ಹಾಗ ಬಂದಿದೆ ಹಾಗ ತಿರುಗಿ ಹೋಗುವಂತವನಾಗು ಚಿತ್ರ ಮಾಡುವ ಚಿತ್ರ. ಬಹದ್ದೂರ ಕರ್ಣನೇ ಕೇಳು ಸಪ್ಪ, ಇದು ಅಲ್ಲದೆ ಮತ್ತಾದ್ರೂ ಹೇಳುವನು ಕೇಳುವಂತ ಏನಿರುವ ಜಾಗ್ರತೆಯಿಂದ ಬಗಲುವಂತವನಾಗ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ, ರಾಜೇಂದ್ರ ಭೂಪತಿ ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಬರ ಹೇಳುವಂತವನಾಗಲ ಈ ಸಾರಥಿ. ಅಂಧಕನ ಮಗನೇ ಸಹಬ್ಬಾಸ್, ಅಷ್ಟೈಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತ ಬಂದು ಎನ್ನ ವನವನ್ನು ನಾಶ ಮಾಡಿದೆಯಾ ಮೂರ್ಖ? ಮೂರ್ಖನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ಮರ್ದನ. ದುಷ್ಟ, ಹಮ್ಮಿನ ಮಾತುಗಳನ್ನಾಡುತ್ತೀಯ. ಶಹಬ್ಬಾಸ್, ಯುದ್ಧ ಮಾಡುವನಾದರೆ ನಿರ್ಧರಿಸು, ಯೋಜನೆಯನ್ನು ಮಾಡಬೇಡ. ಶಹಬ್ಬಾಸ್ ಶಹಬ್ಬಾಸ್, ಒಬ್ಬರಕ್ಕಿಂತ ಒಬ್ಬರು ಕೌರವ ಸೈನ್ಯದಲ್ಲಿ ಇಂಥ ಕೆಲಸಕ್ಕೆ ಬಲು ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರೆದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆಯ. ಶಹಬ್ಬಾಸ್ ಶಹಬ್ಬಾಸ್, ಎಲೈ ಮೂರ್ಖನೇ, ಎಲೈ ಭಂಡನೆ. ಕರ್ಣನು ಸೋಲಿಸಿದನೆಂದು ಕಣ್ಣು ಕೆಂಪಗೆ ಮಾಡಿ ಕಾಗಿಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಸ್, ಎನ್ನಗಳ ಯಾರು ಪಟಕ್ಕೆ ಅಂತರಿಕ್ಷದಲ್ಲಿ ಇರುವ ದೇವತೆಗಳು ಭಯಗ್ರಸ್ತರಾಗುವರು. ನೋಡುವಂತವನಾಗಲ ಈ ಮೂಡ ಒಳಗೆ ಬಂದಿತ್ತು ನಿನಗೆ ಕೇಡ. ಅದಮನಾದ ದುರ್ಯೋಧನನೇ ಕೇಳು, ಸಹಬ್ಬಾಸ್ ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹಲಬೇಡ. ಎಲಾ ಭಂಡನೆ ಎಲೈ ಸಂಡನೆ, ಎನ್ನ ಹಸ್ತದಿಲ್ಲ ಇರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿ ಒಗಿವೆನು. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ ಗುರಿ ಮರಿವೆನ ಹಲ್ಲ. ಎಲೈ ಸಂಡನೆ ಎಲೈ ಭಂಡನೆ, ಇದುವಲ್ಲದೆ ಮತ್ತಾದರೆ ಅದ್ದರಿ ಕೇಳುವಂತವನಾಗು, ಅದೇನಿರ್ಬೋದು ಜಾಗೃತಿಯಿಂದ ತಿಳಿಸುವಂತವನಾಗು. ಯಾವ ಪುಂಡನೋ ಯಾವ ಪುಂಡನೋ ಬಾಯಿ ಐಶ್ವರ್ಯವನ್ನು ತೋರಿಸಿ ಮತ್ತು ನಮ್ಮ ವನವೆಲ್ಲ ಹಾಳು ಮಾಡಿರುವನು ಈ ಅದಮನನ್ನು ಥಟ್ಟನೆಯನ್ನ ಮೋಹನಾಸ್ತ್ರದಿಂದ ಈ ಭೂಮಿಗೆ ಕಟ್ಟಿ ಉರುಳಿಸಿರುವನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಸದ್ಯಕ್ಕೆ ಈ ಅದಮನನ್ನು ಒಯ್ದು ಪಟ್ಟಣದಲ್ಲಿ ನೂಕುವಂತವನಾಗಲ ಸಾರಥಿ, ಆಗಿ ಜಾಗೃತಿ. ಏನು ಚಿಂತೆ ಮಾಲಿಂಗ.